ಶಕ್ತಿ ಸಮುದ್ರ ಸಮೋತ್ಥ ತರಂಗ ದರ್ಶಿಕ ಪ್ರೇಮ ವಿಜೃಂಭಿತರಂಗಂ ಸಂಶಯ ರಾಕ್ಷಸ ನಾಶ ಮಹಾಸಂ ಯಾಮಿ ಗುರು ಶರಣಂ ಭವ ವೈದ್ಯಂ ಅದ್ವಯ ತತ್ವ ಸಮಾಹಿತ ಚಿತ್ತ ಪ್ರೋಜ್ವಲ ಭಕ್ತಿ ಪಟಾವೃತ ವೃತ್ತಂ ಕರ್ಮ ಕಲೇವರ ಮದ್ಭುತ ಚೇತಂ ಯಾಮಿ ಗುರುಂ ಶರಣಂ ಭವ ವೈದ್ಯಂ ರಚನೆ ಸ್ವಾಮಿ ವಿವೇಕ.